ಇದೀಗ ಕೇಳೋಣ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುಎನ್ ಅಂತ. ಬೇಸಾಯ ಶಾಸ್ತ್ರಜ್ಞನಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಕೆಲಸನ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅಂತ ಇದೆ. ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳನ್ನ ಹೆಂಗೆ ನಿರ್ವಹಣೆ ಮಾಡೋದು ಅನ್ನೋದು ನಮ್ಮ ರೈತರಿಗೆ ಸವಾಲಾಗಿದೆ. ಯಾಕೆಂದರೆ ನೀವು ಗೊಬ್ಬರಗಳು ಹಾಕಬೇಡಿ ಅಂತೀರಿ, ಆದರೆ ನಾವು ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನ ಹೆಂಗೆ ನಿರ್ವಹಣೆ ಮಾಡೋದು ಅನ್ನೋದು ನಿಮ್ಮ ಪ್ರಶ್ನೆಯಾಗಿದೆ. ನಮಗೆ ಸಾವಯವವಾಗಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದಕ್ಕೆ ಹಲವಾರು ಕ್ರಮಗಳು ನಮ್ಮ ಮುಂದೆ ಇದ್ದಾವೆ. ಹಿಂದೆ ಬರೀ ಕೊಟ್ಟಿಗೆ ಗೊಬ್ಬರ ಬಳಸೋದೊಂದೇ ನಮ್ಮ ಪೋಷಕಾಂಶ ನಿರ್ವಹಣಾ ಪದ್ಧತಿ ಇತ್ತು ಸಾವಯವದಲ್ಲಿ. ಆದರೆ ಈಗ ವಿವಿಧ ಮಾದರಿಯ ಕಾಂಪೋಸ್ಟ್ಗಳನ್ನು ಕೂಡ ನಾವು ತಯಾರಿಸ್ಕೊಳ್ಳೋದು ಸಾಧ್ಯ ಇದೆ. ಜಪಾನ್ ಮಾದರಿ ಕಾಂಪೋಸ್ಟು, ನಾಡಪ್ ಮೆಥಡ್ ಕಾಂಪೋಸ್ಟು, ಈ ರೀತಿ ಕಾಂಪೋಸ್ಟ್ಗಳನ್ನ ತಯಾರಿಸ್ಕೊಳ್ಬೋದು. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಿಮಗೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಜೊತೆಗೆ ಕೃಷಿ ತ್ಯಾಜ್ಯಗಳನ್ನ ತಯಾರಿಸ್ಕೊಂಡು ಈ ಫಲವತ್ತಾದ ಎರೆಹುಳು ಗೊಬ್ಬರಗಳನ್ನು ನೀವು ತಯಾರಿಸ್ಕೊಳ್ಬೋದು. ಕೃಷಿ ತ್ಯಾಜ್ಯಗಳು ಅಂದರೆ ತೊಗರಿ ಕಡ್ಡಿ ಆಧಾರಿತ ಎರೆಹುಳು ಕಾಂಪೋಸ್ಟಿಂಗ್ ಮಾಡ್ಬೋದು. ಅರೆಕ ವೇಸ್ಟ್ ಅಡಿಕೆ ಸಿಪ್ಪೆಯಿಂದ ಬರ್ತಕ್ಕಂಥ ಎರೆಹುಳು ಗೊಬ್ಬರ ಮಾಡ್ಕೊಳ್ಬೋದು. ಹತ್ತಿ ಕಡ್ಡಿಯಿಂದ ಬರ್ತಕ್ಕಂಥ ಎರೆಹುಳು ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ಕೊಳ್ಬೋದು. ಜೊತೆಗೆ ಮೆಕ್ಕೆಜೋಳದ ತ್ಯಾಜ್ಯ ಅಥವಾ ಭತ್ತದ ಹುಲ್ಲು, ರಾಗಿ ಹುಲ್ಲಿನಿಂದ ಬರ್ತಕ್ಕಂಥ ತ್ಯಾಜ್ಯಗಳಿಂದ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳಿಂದ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೋದು. ಇನ್ನು ಖಾಲಿ ಇರ್ತಕ್ಕಂಥ ಜಮೀನುಗಳಲ್ಲಿ ಬಿತ್ತೋದಕ್ಕಿಂತ ಒಂದು ಎರಡು ತಿಂಗಳ ಮುಂಚೆ ನಾವು ಸೆಣಬು ಡಯಾಂಚವನ್ನು ನಾವು ಬೆಳೆದು ಹೂವಾಡೋ ಟೈಮ್ನಲ್ಲಿ ನಾವು ಭೂಮಿಗೆ ಸೇರಿಸೋದ್ರಿಂದ ಮುಂದಿನ ಬೆಳೆಗೆ ಹಾಕಬೇಕಾಗಿರ್ತಕ್ಕಂಥ ಶೇಕಡ 25-30% ಸಾರಜನಕನ ನಾವು ಕಡಿಮೆ ಮಾಡ್ಬೋದು. ಇದಾದ ನಂತರ ನಾವು ಭೂಮಿ ತಯಾರಿಕೆ ಮಾಡ್ಕೊತಕ್ಕಂಥ ಸಮಯದಲ್ಲಿ ನಾವು ಕೊಟ್ಟಿಗೆ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರನ ನಾವು ಅಪ್ಲೈ ಮಾಡ್ತೀವಿ. ಇದಾದ ನಂತರ ನಾವು ಬೆಳೆ ಹಂತದಲ್ಲಿ ಯಾವುದೇ ರೀತಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೋದು ಅಂದರೆ, ಈಗ ಭತ್ತ ಗದ್ದೆನಲ್ಲಾದರೆ ಎರಡು ಕಳೆ ಆದ ತಕ್ಷಣ ನಾವು ಅಜೋಲಾನ ಪಾಚಿನ ತೇಲಿ ಬಿಡ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು, ಅದು ಮಲ್ಟಿಪ್ಲೈ ಆಗುತ್ತೆ. ಈ ರೀತಿ ಅಜೋಲಾ ಇಡೀ ಹೊಲವನ್ನೇ ಕೂಡ ಆಕ್ರಮಿಸ್ಕೊಳ್ಳುತ್ತೆ. ಈ ರೀತಿ ಅಜೋಲಾನ ನಾವು ಭತ್ತದ ಬೆಳೆಯಲ್ಲಿ ಬಳಸೋದನ್ನು ಶೇಕಡ 25% ನಾವು ಸಾರಜನಕನ ಕಡಿಮೆ ಮಾಡ್ಬೋದು, ಭತ್ತಕ್ಕೆ ಹಾಕಬೇಕಾಗಿರುತ್ತೆ. ಅಜೋಲಾ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಿಮಗೆ ಯಾವಾಗಲೂ ಕೂಡ ನಿರಂತರವಾಗಿ ಸಿಗುತ್ತೆ. ಇದ್ರ ಜೊತೆಗೆ ನಿಮ್ಮ ಬೇರೆ ಬೆಳೆಗಳಲ್ಲಿ ಆದರೆ ನೀವು ಜೀವಾಮೃತ ಅಂತ ತಯಾರಿಸ್ಕೊಳ್ತೀವಿ, ಪಂಚಗವ್ಯ ಅಂತ ತಯಾರಿಸ್ಕೊಳ್ತೀವಿ, ಬೀಜಾಮೃತ ಅಂತ ತಯಾರಿಸ್ಕೊಳ್ತೀವಿ. ಈ ರೀತಿ ದ್ರವರೂಪದ ಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ನಾವು ಕೃಷಿ ಬೆಳೆಗಳಿಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡ್ಬೋದು. ಈ ದ್ರವರೂಪದ ಗೊಬ್ಬರಗಳನ್ನ ನಾವು ಒಂದು ಬೀಜಗಳಿಗೆ ಲೇಪನ ಮಾಡ್ತಕ್ಕಂಥ ಪದ್ಧತಿಯಿಂದ ನಾವು ಅಪ್ಲೈ ಮಾಡ್ಬೋದು. ಎರಡನೇದು ಸೀಡ್ಲಿಂಗ್ಸನ್ನು ಅದ್ದೋದ್ರಿಂದ ಮಾಡ್ಬೋದು. ಮೂರನೇದು ಸ್ಪ್ರಿಂಕಲ್ ಮಾಡ್ಬೋದು, ಸ್ಪ್ರೇ ಮಾಡೋದು. ನಾಲ್ಕನೇದು ಹರಿಯ ನೀರಿನಲ್ಲಿ ಕೊಡ್ಬೋದು, ಜೊತೆಗೆ ಮರಗಳ ಬುಡಕ್ಕೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು. ಈ ದ್ರವರೂಪದ ಸಾವಯವ ಗೊಬ್ಬರಗಳ ಪಾತ್ರ ಏನು ಅಂದರೆ, ಇವು ಪೋಷಕಾಂಶಗಳನ್ನ ಇನ್ಸ್ಟೆಂಟಾಗಿ ಬೆಳೆಗಳಿಗೆ ಸಿಗೋ ಹಾಗೆ ಮಾಡುತ್ತೆ. ಕೆಲವೊಂದು ಹೂ ಉದುರೋದು, ಕಾಯಿ ಗಾತ್ರ ದಪ್ಪ ಆಗೋದು, ಈ ರೀತಿ ಸಂದಿಗ್ಧ ಸ್ಥಿತಿಗಳಲ್ಲಿ ನಮಗೆ ಪೋಷಕಾಂಶಗಳನ್ನ ಸಾವಯವ ಕೃಷಿನಲ್ಲಿ ಸಪ್ಲೈ ಮಾಡುತ್ತೆ. ಜೊತೆಗೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡುತ್ತೆ, ಜೊತೆಗೆ ಕೀಟಗಳ ಹಾವಳಿನ ನಿಯಂತ್ರಿಸುತ್ತೆ. ಈ ರೀತಿ ಎಲ್ಲ ಉಪಯೋಗಗಳು ನಮಗೆ ದ್ರವರೂಪದ ಗೊಬ್ಬರಗಳ ಮುಖಾಂತರ ಇರುತ್ತೆ. ಇದಲ್ಲದೆ ನಾವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಹಿಂಡಿಗಳು ಏನು ಸಿಗುತ್ತೆ, ಮಿಲ್ಲಿಂದ ಬರ್ತಕ್ಕಂಥ ಹಿಂಡಿಗಳು, ಶೇಂಗಾ ಹಿಂಡಿಗಿರ್ಬೋದು, ಹರಳೆ ಹಿಂಡಿ ಇರ್ಬೋದು, ಜೊತೆಗೆ ನೀಮ್ ಬೇವಿನ ಹಿಂಡಿ ಇರ್ಬೋದು, ಹೊಂಗೆ ಹಿಂಡಿ ಇರ್ಬೋದು, ಇವನ್ನೆಲ್ಲವನ್ನೂ ನಾವು ಕೂಡ ನಾವು ಸಾವಯವ ಮೂಲದ ಗೊಬ್ಬರವನ್ನಾಗಿ ಬಳಸೋದ್ರಿಂದ ಸಾಕಷ್ಟು ಪ್ರಮಾಣದ ಹೊರಗಿಂದ ತಂದು ನಾವು ಗೊಬ್ಬರ ಹಾಕ್ತಕ್ಕಂಥದ್ದೇ ನೆಸೆಸರಿ ಇರೋದಿಲ್ಲ. ಈ ರೀತಿ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನೇ ಬಳಸಿ ನಾವು ನಿರ್ವಹಣೆಯನ್ನು ನಾವು ಮಾಡ್ಬೋದು. ಇವು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಬಹು ದಿನಗಳವರೆಗೆ ನಮಗೆ ಪೋಷಕಾಂಶಗಳನ್ನ ಭೂಮಿನಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರ್ತಕ್ಕಂಥ ಪದ್ಧತಿಗಳನ್ನ ರೈತರುಗಳು ರೂಢಿಸಿಕೊಳ್ಬೇಕು ಅಂತ ನಾನು ಸಲಹೆ ನೀಡ್ತಿದ್ದೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗವನ್ನು ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 8867097307. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳೋಣ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ತಾಲೂಕು ಕುಕ್ಕುವಾಡ ಗ್ರಾಮದ ಕೃಷಿಕ ಕೆಟಿ ಚಂದ್ರಶೇಖರಪ್ಪ ಅವರೊಂದಿಗೆ ಸಂದರ್ಶನವನ್ನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಕುಕ್ಕುವಾಡ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಕೆಟಿ ಚಂದ್ರಶೇಖರಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಸಮಗ್ರ ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಂದ್ರಶೇಖರಪ್ಪ ಅವರೇ. ನಮಸ್ಕಾರ ಸರ್. ಚಂದ್ರಶೇಖರಪ್ಪ ಅವರೇ, ಹೇಳಿ, ನೀವು ಈ ಒಂದು ಸಮಗ್ರ ಕೃಷಿಯನ್ನು ಮಾಡಬೇಕಂತ ಯಾಕನ್ನಿಸ್ತು? ನಾವು ಎಜುಕೇಷನ್ ಮುಗಿದ ಮೇಲೆ ಬೇರೆ ಉದ್ಯೋಗ ಮಾಡೋದಕ್ಕಿಂತ ನಾಲ್ಕು ಜನಕ್ಕೆ ಉದ್ಯೋಗ ನಾವೇ ಕೊಡಬೇಕು ಅಂತಂದೇಳಿ ಸ್ವಂತ ಜಮೀನಿತ್ತು. ಆ ಜಮೀನಿಂದ ನಾವು ಎಲ್ಲ ಸಮಗ್ರ ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಎಷ್ಟು ಎಕರೆ ಜಮೀನಿತ್ತು ನೀವು ಕೃಷಿ ಬಂದಾಗ? 14 ಎಕರೆ ಜಮೀನಿದೆ. ಈಗ ನೀವು ಎಜುಕೇಷನ್ ಮುಗಿಸ್ಕೊಂಡು ನಾವು ಕೃಷಿ ಬಂದ್ವಿ ಅಂತ ಹೇಳಿದ್ರ, ವಿದ್ಯಾಭ್ಯಾಸ ಅಂತಂದ್ರೆ ಎಲ್ಲೇ ತನಕ ವಿದ್ಯಾಭ್ಯಾಸ ಮಾಡಿದ್ರ? ನಮ್ಮದು ಮಾಸ್ಟರ್ ಡಿಗ್ರಿ MCOM ಆಗಿದೆ. ನಾವು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ವಿ, ಅದನ್ನು ದಾರಿ ಕಾದಕ್ಕಂತ ನಾವು ಕೂತ್ಕೊಳೋದಕ್ಕಿಂತ ಸ್ವಂತ ನಾವೇ ಏನಾದರೂ ಮಾಡಬೇಕು ಅಂತೇಳಿ ಜಮೀನು ಇರೋದ್ರಿಂದ ನಾವು ವ್ಯವಸಾಯಕ್ಕೆ ಬಂದ್ವಿ. ಈಗ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿಕೊಂಡು ನೀವು ಕೃಷಿಗೆ ಬಂದಾಗ ಅಂದರೆ ನಿಮ್ಮ ತಂದೆ ತಾಯಿಯವರ ಸಲಹೆ ಹೆಂಗಿತ್ತು? ಇಲ್ಲಪ್ಪ ನೀನು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗು ಅಂತೇಳಿ ಸಲಹೆ ಕೊಟ್ರ, ಅಥವಾ ಕೃಷಿಯಲ್ಲೇ ಏನಾದರೂ ಒಂದು ಸಾಧನೆ ಮಾಡು ಅಂತ ಹೇಳಿದ್ರ? ತಂದೆ ತಾಯಿಯವರು ನೀನು ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ರಿ ಅಂತಂದು ಹೇಳಿದರು. ಜಾಬ್ ಸಿಗದೇ ಇದ್ದ ಪ್ರಯುಕ್ತ ನಾನು ಕೃಷಿಗೆ ನಿಂತ್ಕೊಂಡೆ. ಇದರಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಚಲನಿಂದ ಮಾಡಕತ್ತಿದ್ದೀವಿ. ಈಗ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಯಾವುದೇ ಕೆಲಸಕ್ಕೆ ಹೋಗದೆ ನೀವು ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು ಕೃಷಿಯಲ್ಲಿ ಏನು ಸಾಧನೆ ಮಾಡಿದ್ರೆ ಇವತ್ತಿನ ದಿನದಲ್ಲಿ? ಇವತ್ತಿನ ದಿನದಲ್ಲಿ ನಾವು ತೋಟಗಾರಿಕೆ ಬೆಳೆಗಳು ಮಾಡಿದ್ದೀವಿ, ಹೊಸ ಹೊಸ ಬೆಳೆಗಳನ್ನೆಲ್ಲ ನಮ್ಮ ಊರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದೀವಿ. ಪ್ರಥಮವಾಗಿ ದಾವಣಗೆರೆ ತಾಲೂಕಿನಲ್ಲಿ ಇದು ಕಾಳುಮೆಣಸನ್ನು ತಗೊಂಬಂದ್ವಿ, ಅದ್ರ ಜೊತೆಗೆ ಈ ಸುವರ್ಣಗಡ್ಡೆ ತಂದ್ವಿ, ಮತ್ತು ಬಿಳಿ ರಾಗಿಯನ್ನು ನಮ್ಮ ಊರಿಗೆ ಪ್ರಥಮವಾಗಿ ನಾವು ಪರಿಚಯ ಮಾಡಿಸಿಕೊಟ್ಟಿವಿ ಸರ್. ನೀವು ಕೃಷಿಗೆ ಬಂದಾಗ ನಿಮ್ಮ ಒಂದು ಜಮೀನಲ್ಲಿ ನಿಮ್ಮ ತಂದೆಯವರ ಒಂದು ಕಾಲದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರ? ನಮ್ಮ ತಂದೆಯವ್ರ ಕಾಲದಲ್ಲಿ ಮೆಕ್ಕೆಜೋಳ, ಕಬ್ಬು, ರಾಗಿ, ಭತ್ತ ಇಷ್ಟೇ ಬೆಳೀತಾಯಿದ್ರು ಸರ್. ನಾವು ಬಂದಮೇಲೆ ತೋಟಗಾರಿಕೆ ಬೆಳೆಗಳು, ಆನಂತರ ಸಾಂಬಾರು ಬೆಳೆಗಳು ಇದು ಮಾಡಕತ್ತೀವಿ ಸರ್. ಈಗ ನೀರಾವರಿ ಅಂತಂದರೆ ಯಾವ ರೀತಿಯಾದಂಥ ಒಂದು ನೀರಾವರಿಯ ಮೂಲ ಇದೆ ನಿಮಗೆ? ನಮಗೆ ಚಾನಲ್ ನೀರು ಇದೆ, ಆಮೇಲೆ ಪಂಪ್ ಸೆಟ್ ಇದೆ ಹಳ್ಳಕ್ಕೆ, ಆಮೇಲೆ ಬೋರ್ವೆಲ್ ಇದೆ. ಈಗ ನೀವು ಕೃಷಿ ಬಂದಾಗ ಅಂದರೆ ನಿಮ್ಮ ತಂದೆಯವರ ಕಾಲದಲ್ಲಿ ಬೆಳೆಯುವಂಥ ಕೆಲವೊಂದು ಬೆಳೆಗಳನ್ನ ಬಿಟ್ಟು ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಆಸಕ್ತಿ ಕೊಟ್ಟು ನಾವು ಬೆಳೀತಾ ಇದ್ವಿ ಅಂತ ಹೇಳಿದ್ರ, ತೋಟಗಾರಿಕಾ ಬೆಳೆಗಳು ಅಂತಂದರೆ ಯಾವ ಯಾವ ತೋಟಗಾರಿಕಾ ಬೆಳೆಗಳನ್ನ ಎಷ್ಟೆಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ? 3.25 ಎಕರೆಯಲ್ಲಿ ಅಡಿಕೆ ಇದೆ, ಅದರಲ್ಲಿ 1.25 ಎಕರೆ ಪಲ್ಪ್ ಬಂದಿದೆ, ಇನ್ನೊಳ ದಿನ ರೀಸೆಂಟಾಗಿ ಹಾಕಿರೋದು. ಆಮೇಲೆ 1 ತೆಂಗಿನ ಗಿಡ ಇದೆ. ಅಡಿಕೆಯಲ್ಲಿ ನಾವು ಕಾಳುಮೆಣಸು ಹಾಕಿದ್ದೀವಿ, ಆಮೇಲೆ ಸುವರ್ಣಗಡ್ಡೆ, ದಾಲ್ಚಿನ್ನಿ ಹಾಕಿದ್ದೀವಿ. ಮೊದಲು ಕರಿಬೇವು ಹಾಕಿದ್ವಿ, ಅದೊಂದು 6 ವರ್ಷ ಇಟ್ಕೊಂಡಿದ್ವಿ, ಅದನ್ನ ಮೊನ್ನೆ ರೀಸೆಂಟಾಗಿ ತೆಗೆದ್ವಿ. ಇಷ್ಟು ಬೆಳೆ ಬೆಳೆದಿದ್ದೀವಿ ಸರ್. ಈಗ ಅಡಿಕೆ ಹಾಕಿ 1 ವರ್ಷ ಆಯಿತು ನಿಮ್ಮದು? ಅಡಿಕೆ ಹಾಕಿ 1.20 ವರ್ಷ ಆಗಿದೆ, ಇನ್ನೊಂದು 14 ವರ್ಷ ಆಗಿದೆ, ಮತ್ತೊಂದು ಮೊನ್ನೆ ರೀಸೆಂಟಾಗಿ ಹಾಕಿರೋದು ಸರ್. ಮತ್ತೆ ಪ್ರಸ್ತುತ ಅಡಿಕೆ ಆಗ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಕೂಲರ್ ಪ್ರಾಬ್ಲಮ್ ಇರೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ಅಡಿಕೆಗೆ ಓದಿವಿ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ವರ್ಷದ ಮಟ್ಟಿಗೆ ಹೇಳ್ಬೇಕಂತಂದ್ರೆ ಎಲ್ಲ ಕಡೆಗೂ ಅಡಿಕೆಯ ಒಂದು ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ, ಅಂದರೆ ಮುಂದೆ ಇದರ ಒಂದು ಪರಿಣಾಮ ನಮ್ಮ ರೈತರು ಎದುರಿಸಬೇಕಾಗುತ್ತಂತ ಏನಾದರೂ ನಿಮ್ಮ ಅನಿಸಿಕೆ ಇದೆಯೇ? ಇಲ್ಲ, ಮುಂದೆ ಇದ್ರದ್ದು ತೊಂದರೆ ಆಗುತ್ತೆ ಅಂತ ದೊಡ್ಡ ಪ್ರಮಾಣದಲ್ಲಿ ಏನಾಗಲ್ಲ ಅಂತ ನನ್ನ ಅನಿಸಿಕೆ ಸರ್. ಯಾಕೆಂದರೆ ಎಲ್ಲ ಇದು ಅಡಿಕೆಯಲ್ಲಿ ಪೇಂಟ್ಗೆ ಹೋಗುತ್ತೆ, ಗುಡ್ಕಕ್ಕೆ ಹೋಗುತ್ತೆ, ಆಮೇಲೆ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ, ಇದರಿಂದ ಅಂಥ ಎಫೆಕ್ಟ್ ಏನಾಗಲ್ಲ ಅಂತ ನಮ್ಮ ಅನಿಸಿಕೆ. ಈಗ ಅಡಿಕೆ ಸಸಿಗಳನ್ನ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ? ನಾವೇ ಗೋಟ್ ತಗೊಂಡು ಬಂದು ನಾವೇ ಸ್ವಂತ ಸಸಿ ಮಾಡ್ಕೊಂಡು ಮಾಡಿದ್ವಿ ಸರ್. ಈಗ ಗೋಟ್ ಅಂತಂದ್ರೆ ಎಲ್ಲಿಂದ ತಂದ್ರೆ? ಒಂದು ಸ್ವಲ್ಪ ಗೋಟ ಬುಕ್ಕಂಬುದಿಂದ ತಂದ್ವಿ, ಮತ್ತೆ ತಿರ್ಗಾ ಚಿತ್ರಹಳ್ಳಿಯಿಂದ ತಂದ್ವಿ ಸರ್. ಗುಣಮಟ್ಟದ ಗೋಟ ಅಂದ್ರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರ? ಅದು 35 ವರ್ಷದಿಂದ 50 ವರ್ಷದ ಒಳಗಿರ್ಬೇಕು ಸರ್ ಮರಗಳು. ಆಮೇಲೆ 4-5 ವರ್ಷದಿಂದ ಒಂದೇ ಲೆವೆಲ್ ಫಸಲು ಬಿಡ್ತಾ ಇರಬೇಕು. ಅದರಲ್ಲಿ ನಾವು ಕೆಳಗಿನ ಗೊನೆ ಮೇಲಿನ ಗೊನೆ ಬಿಟ್ಟು ನಡುವಿನ ಗೊನೆಯಲ್ಲಿ 1 ಕಾಯಿ 25-30 ಗ್ರಾಮ್ ತೂಕ ಇರ್ಬೇಕು ಸರ್. ದುಂಡನ್ ಗೋಟು ಅಂತವು ನಾವು ಸೆಲೆಕ್ಷನ್ ಮಾಡ್ಕೊಂತೀವಿ ಸರ್. ಈಗ ಗೋಟು ಮಾರಂತ ರೈತರು ಅಂದ್ರೆ ಆ ತರ ಸೆಲೆಕ್ಟ್ ಮಾಡಿ ಅಂತ ಗೋಟುಗಳನ್ನೇ ರೈತರಿಗೆ ಕೊಡ್ತಾರ? ಇಲ್ಲ, ಕೊಡಲ್ಲ. ಅವರು ಪೂರ್ತಿ ನಾವು ಅವ್ರು ಕೊಟ್ಟು ಸುಮ್ಮನೆ ತಗೊಂಡು ಬಂದು ಇಲ್ಲಿ ಮತ್ತೆ ನಾವು ಫಿಲ್ಟರ್ ಮಾಡ್ತೀವಿ ಸರ್. ಆಯ್ಕೆ ಮಾಡ್ಕೊಂಡು ಚಿಕ್ಕ ಸೈಜು ಅವನ್ನೆಲ್ಲ ಸಪ್ರೇಟ್ ತೆಗೆದಿಟ್ಬಿಡ್ತೀವಿ ಸರ್. ಈಗ ಗೋಟೆಲ್ಲ ತಂದು ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳಿ? ಗೋಟ್ ತಂದು ಕೆಲವರು ನೆಲದಲ್ಲಿ ಹಾಕ್ತಾರೆ, ಕೆಲವರು ಚೀಲ ಕಟ್ಟಿರ್ತಾರೆ, ಇನ್ನು ಕೆಲವರು ಮರಳಲ್ಲಿ ಹಾಕ್ತಾರೆ. ಆ ಥರ ಮಾಡಿ 2.5 ತಿಂಗಳಿಗೆ ಮೊಳಕೆ ಬಂದು ಸಸಿ ಆಗುತ್ತೆ. ಆ ನಂತರ ಅದನ್ನು ಪ್ಯಾಕೆಟಿಗೆ ಮಾಡ್ತೀವಿ ಸರ್. ಪ್ಯಾಕೆಟ್ಗೆ ಹಾಕಿ 1 ವರ್ಷ ತನಕ ಅದ್ರ ಬೆಳೆಸಬೇಕಾಗುತ್ತೆ? ಹೌದೌದು ಸರ್, 1 ವರ್ಷ ಬೆಳೆಸ್ಬೇಕು, ಆ ನಂತರ ಭೂಮಿಗೆ ಹಾಕ್ಬೇಕು ಸರ್. ಈಗ ಸಸಿ ನಾಟಿಯಿಂದ ಹಿಡಿದು ಅಂದರೆ ಅಂತಂತವಾಗಿ ಏನು ಕೆಲಸಗಳು ಮಾಡ್ಕೊಂತ ಬಂದರೆ ಒಂದು ಒಳ್ಳೆಯ ಇಳುವರಿ ಕಾಣ್ತಾ ಇದ್ರಲ್ಲ ಇವತ್ತಿನ ದಿನದಲ್ಲಿ? ಒಳ್ಳೆ ಗೋಟ್ ಹಾಕಿ ಮಾಡ್ಕೋಬೇಕು, ಆ ನಂತರ ಜಾಸ್ತಿ ಕಲ್ಟಿವೇಷನ್ ಮಾಡ್ದಂಗೆ ತೋಟನ ಬೆಳೆಸ್ಕೊಂತ ಬರ್ಬೇಕು ಸರ್. ಈ ನಾಟಿ ಅಂತಂದರೆ ಸಸಿ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಿದ್ರ, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಮಾಡಿದ್ರ? ನಾವು ಮಾಡಿರೋದು ಒಂದು ತೋಟ 8.5-6 ಇದೆ, ಇನ್ನೊಂದು 8.5-7 ಇದೆ, ಇನ್ನೊಂದು 8.5-8 ಇದೆ ಸರ್. ಈ ಥರ ಮಾಡಿದ್ದೀವಿ. ಇನ್ನು ಕೆಲವರು 9.9 ಮಾಡ್ತಾರೆ, ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಂತಾರೆ ಸರ್. ಅಂದರೆ ಯಾವ ದಾಯದಲ್ಲಿ ನಾಟಿ ಮಾಡಿದರೆ ಅಡಿಕೆಯಲ್ಲಿ ಒಳ್ಳೆ ಇಳುವರಿ ಪಡಿಬೋದು ಅಂತ ಹೇಳ್ತೀರ? ಮಿನಿಮಮ್ 8-8.5 ಮಾಡಿದರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಸ್ಟಾರ್ಟಿಂಗ್ ಒಂದು 3-4 ವರ್ಷ ಸ್ವಲ್ಪ ಹುಲ್ಲಾಗದಂಗೆ ನೋಡ್ಕೋಬೇಕು ಸರ್. ಈಗ ಅಡಿಕೆ ಬೆಳೆಗೆ ನೀರಿನ ಒಂದು ನಿರ್ವಹಣೆ ಅಂತಂದರೆ ಯಾವ ರೀತಿ ಮಾಡ್ತಾ ಇದ್ರ? ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡ್ತಾ ಇದ್ದೀವಿ ಸರ್. ಸಾಕಷ್ಟು ನಿಮ್ಮಲ್ಲಿ ಚಾನಲ್ ನೀರು ಇದೆ ಅಂತ ಹೇಳಿದ್ರ, ಅಂದರೆ ಜೊತೆಗೆ ಕೊಳವೆ ಬಾವಿ ಹಾಕ್ಸಿದೆ ಅಂತ ಹೇಳಿದ್ರ, ಸಾಕಷ್ಟು ನೀರಿದ್ದಾಗ ಆಯ್ ನೀರು ಬಿಟ್ಟೋದು ಉತ್ತಮ ಅಂತ ಹೇಳ್ತೀರಾ? ಆಯಿ ನೀರು ಬಿಟ್ಟರೆ ನೆಲ ಗಟ್ಟಿ ಆಗುತ್ತೆ ಸರ್. ಆಮೇಲೆ ಶೀತ ಜಾಸ್ತಿ ಆಗುತ್ತೆ ಆಯಿ ನೀರಿನಲ್ಲಿ, ಹಾಗಾಗಿ ನಾವು ಬೋರ್ ನೀರನ್ನ ಜಾಸ್ತಿ ಉಪಯೋಗಿಸ್ತೀವಿ. ಬೇಸಿಗೆಯಲ್ಲಿ ಮಾತ್ರ ಒಂದೆರಡು ನೀರು ಕೊಡ್ತೀವಿ ಚಾನಲ್ ನೀರು. ಈಗ ನಿಮ್ಮ ಭಾಗದಲ್ಲಿ ಸಾಕಷ್ಟು ಭತ್ತ ಬೆಳೀತಾ ಇದ್ದಾರೆ ಅಂದರೆ ಅಕ್ಕಪಕ್ಕ ಎಲ್ಲ ಭತ್ತದ ಗದ್ದೆಗಳು ಇರ್ತವೆ, ಗದ್ದೆಗಳಲ್ಲಿ ನೀರು ನಿಲ್ಲಿಸಿರ್ತಾರೆ ನಮ್ಮ ಕೃಷಿಕರು, ನಿಮ್ಮ ಒಂದು ಅಡಿಕೆ ಕೃಷಿ ಮೇಲೆ ಏನು ಪರಿಣಾಮ ಬೀರಿದೆ? ಶೀತ ಆಗುತ್ತೆ ಅದು, ಗದ್ದೆ ನೀರು ಬಂದು ಸ್ವಲ್ಪ ಸುತ್ತಲೂ ಡ್ರೈನೇಜ್ ಮಾಡಬೇಕು, ನೀರು ಮೇಲೆ ಮೇಲೆ ಬಿಡಬಾರ್ಸ್ತದೆ, ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ನೀರು ಕೊಡಬೇಕು, ಅದನ್ನಲ್ಲಿ ಮೇಂಟೈನ್ ಮಾಡ್ಕೊಳ್ಳುತ್ತೆ ಅದು. ಈಗ ಅಡಿಕೆ ಒಳಗಡೆ ನೀವು ಕಳೆಗಳೆಲ್ಲ ಬರ್ತವೆ ಅಂದರೆ ಇವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಅದು ರೋಟ್ರಿ ಹೊಡಿಸ್ತೀವಿ, ರೋಟ್ರಿಲೆಲ್ಲ ಇದಾಗುತ್ತೆ, ಕೆಲವು ಸರಿ ಮಲ್ಚಿಂಗ್ ಮಾಡಿಸ್ತೀವಿ, ಆನಂತರ ವರ್ಷಕ್ಕೊಂದ್ಸರಿ ಅಡಿಕೆ ಕೆಡುವ ಟೈಮ್ನಾಗ 240 ಸ್ಪ್ರೇ ಮಾಡಿಸ್ತೀವಿ ಸರ್. ಈಗ ಕಳೆನಾಶಕ ಸಿಂಪಡಣೆ ಮಾಡಿದ್ರಿಂದ ಸಾಕಷ್ಟು ಅಂದರೆ ಮಣ್ಣಿನ ಒಂದು ಫಲವತ್ತತೆ ಹಾಳಾಗುತ್ತೆ ಒಂದು, ಜೊತೆಗೆ ಎರೆಹುಳುಗಳ ಒಂದು ಅಭಿವೃದ್ಧಿ ಆಗಲ್ಲ, ಎಲ್ಲ ಸರ್ವನಾಶ ಆಗ್ತವೆ. ಈ ನಿಟ್ಟಿನಲ್ಲಿ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತೆ ಈ ಒಂದು ಕಳೆನಾಶಕಗಳ ಸಿಂಪಡಣೆಯಿಂದ ಅಂತೇಳಿ ಸಾಕಷ್ಟು ರೈತರ ಅನುಭವ ಇದೆ. ಅಂಥದ್ರಲ್ಲೂ ನೀವು ಕಳೆನಾಶಕ ಯಾಕೆ ಸಿಂಪಡಣೆ ಮಾಡ್ತೀರ? ಮಾಡ್ತೀವಿ ಸರ್, ಯಾಕೆಂದರೆ ಅನಿವಾರ್ಯ ಪ್ರಸಂಗದಲ್ಲಿ ನಾವು ಕಳೆನಾಶಕ ಸಿಂಪಡಣೆ ಮಾಡ್ತಾಯಿದ್ದೀವಿ. ತೋಟದಲ್ಲಿ ಹೋಗ್ಲಿಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಜಾಸ್ತಿ ಹುಲ್ಲಿದ್ರೆ, ಹಾಗಾಗಿ ವರ್ಷಕ್ಕೊಂದ್ಸರಿ ನಾವು ಸ್ಪ್ರೇ ಮಾಡಲೇಬೇಕು. ಈಗ ಅಡಿಕೆ ಒಂದು ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಏನು ಬೆಳೀತಾ ಇದ್ರೆ? ನಮ್ಮದು ಕಾಳುಮೆಣಸು ಇದೆ, ಆನಂತರ ಸುವರ್ಣಗಡ್ಡೆ ಹಾಕಿದ್ವಿ, ಬಿಳಿ ರಾಗಿ ಹಾಕಿದ್ವಿ, ಕರಿಬೇವು ಹಾಕಿದ್ವಿ, ಇಷ್ಟು ಬೆಳೆ ಇದು ಮಾಡಿದ್ದೀವಿ ಸರ್ ಅದರಲ್ಲಿ. ಈಗ ಕಾಳುಮೆಣಸಿನ ಒಂದು ಸಸಿ ಅಂತಂದರೆ ಎಷ್ಟು ನಾಟಿ ಮಾಡಿದ್ದೀರಾ? ಕಾಳುಮೆಣಸಿನ ಸಸಿ ಅಂತಂದರೆ ಒಂದು 550 ನಾವು ನಾಟಿ ಮಾಡಿದ್ದೀವಿ. ಮೊದಲು 2014 ಮಾಡಿದ್ವಿ, 2019-20 ಸಿಕ್ಕಾಪಟ್ಟೆ ಮಳೆಯಾಗಿ ಶೀತ ಜಾಸ್ತಿಯಾಗಿ ಎಲ್ಲ ಸತ್ತೋಯಿತು, ಮತ್ತೆ ತಿರ್ಗಾ ತಂದು ನಾಟಿ ಮಾಡಿದ್ದೀವಿ. ಈಗ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ಕಾಳು ಮೆಣಸಿನ ಸಸಿ? ಸಾಗರದಿಂದ ತಂದಿದ್ದೀವಿ ಸರ್. ತಂದು ನಾಟಿ ಮಾಡಿದ ತಕ್ಷಣ ಅದರ ನಡುವೆ ಬೀದಿಯಲ್ಲಿ ಸುವರ್ಣಗಡ್ಡೆ ನಾಟಿ ಮಾಡಿದ್ವಿ. ಈಗ ಅಡಿಕೆಯ ಒಂದು ಬುಡದಲ್ಲಿ ಎಷ್ಟು ಅಂತರ ಬಿಟ್ಟು ನೀವು ಕಾಳು ಮೆಣಸಿನ ಸಸಿ ನಾಟಿ ಮಾಡಬೇಕಾಗುತ್ತೆ? ಒಂದು 3/4 1 ಬಿಟ್ಟು ನಾಟಿ ಮಾಡಿದ್ದೀವಿ ಸರ್. ಈಗೆಲ್ಲ ಪಾಕೆಟ್ ಸಸಿ ತಂದಿದ್ರೆ ಅಲ್ಲಿ? ಹೌದೌದು ಸರ್, ಪಾಕೆಟ್ ಸಸಿ. ಒಂದು ಸಸಿಗೆ ಎಷ್ಟು ಹಣ ಕೊಟ್ಟು ಕೊಂಡ್ಕೊಂಬಂದಿದ್ದೀರಿ? ಅದು 15 ಬಿದ್ದಿದೆ ಸರ್. ಈಗ ನಾಟಿ ಅಂತಂದರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ಅಲ್ಲೆಲ್ಲ ಎಷ್ಟೆಷ್ಟು ಆಳವಾಗಿ ಗುಂಡಿ ಹೊಡಿಬೇಕು, ಏನೇನು ಗೊಬ್ಬರ ಕೊಡಬೇಕು? ಇಲ್ಲ, ಅವರು 2-2 ಗುಂಡಿ ಹೊಡೀರಿ, ಕೊನೆಗೆ 1.5 ಹೊಡೀರಿ ಅಂತಾರೆ. ನಮ್ಮ ಕಡೆ ಇಲ್ಲಿ ಆ ಥರ ಗುಂಡಿ ಹೊಡೆದ್ರೆ ಮಳೆ ಜಾಸ್ತಿ ಆದಾಗ ನೀರು ಹೊರಗಡೆ ಹೋಗಲ್ಲ, ಅಲ್ಲೇ ನಿಂತು ತೇವಾಂಶ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಆ ಪಾಕೆಟ್ ಎಷ್ಟು ಮುಳುಗ್ತದೋ ಅಷ್ಟೇ ಸೇರು ಚಂಬುಗುದ್ದ ಥರ ಹೊಡೆದು ಗಿಡ ಮುಚ್ಚಿ ಬೆಳೆಸ್ತದೆ. ಈಗ ಅಡಿಕೆಗೆ ಸಪ್ರೇಟ್ ನೀರಿನ ವ್ಯವಸ್ಥೆ, ಕಾಳುಮೆಣಸಿಗೆ ಸಪ್ರೇಟಿನ ಒಂದು ಡ್ರಿಪ್ನ ವ್ಯವಸ್ಥೆ ಮಾಡೋಂಥ ಅವಶ್ಯಕತೆ ಇಲ್ಲ? ಇಲ್ಲ ಇಲ್ಲ ಸರ್, ಅದೇ ನೀರೇ ಅದಕ್ಕೂ ಆಗುತ್ತೆ. ಗೊಬ್ಬರ ಮಾತ್ರ ನಾವು ಅದಕ್ಕೆ ಬೇರೆ ಕೊಡಬೇಕು, ಇದಕ್ಕೂ ಬೇರೆ ಕೊಡ್ಬೇಕು ಸರ್. ಅಡಿಕೆಗೆ ಈಗ ಇದನ್ನ ಹಾಕಿದ್ರ, ಕಾಳು ಮೆಣಸಿನ ಬಳ್ಳಿ ಹಬ್ಬಿಸಿದ್ರೆ, ಮತ್ತೆ ಅದರೊಳಗಡೆ ಏನಾದರೂ ಬೇರೆ ಏನಾದರೂ ದ್ವಿದಳ ಧಾನ್ಯದ ಬೆಳೆಗಳನ್ನ ಅಂದರೆ ಭೂಮಿಯ ಫಲವತ್ತತೆ ಹೆಚ್ಚಲಿಕ್ಕೆ ಏನಾದರೂ ಬೆಳೀತಾ ಇದ್ರೆ? ಇಲ್ಲ, ಆ ಥರ ಏನು ಇದನ್ನು ಮಾಡಿಲ್ಲ ಸರ್. ಈ ಸುವರ್ಣಗಡ್ಡೆ ಮಾತ್ರ ಹಾಕಿದ್ವಿ, ಆಮೇಲೆ ಅದ್ರ ಜೊತೆ ಬಿಳಿ ರಾಗಿನೂ ಹಾಕಿದ್ವಿ. ಈಗ ಕಾಳು ಮೆಣಸೆಲ್ಲ ನಿಮಗೆ ಫಲ ಬರ್ತಾ ಇದೆಯಾ? ಫಲಕ್ಕೆ ಬಂದದ್ದೆಲ್ಲ ಹೋಗ್ಬಿಡ್ತು 1920, ಅಲ್ಲಿಂದ ಮತ್ತೆ ಹಾಕಿರೋದು ಈ 3 ಸ್ಟಾರ್ಟ್ ಆಗುತ್ತೆ. ಈಗ ನಾಟಿ ಮಾಡಿ ಎಷ್ಟು ತಿಂಗಳು ಬರುತ್ತೆ ಕಾಳು ಮೆಣಸು ಫಲ ಕೊಡೋಕೆ? 1-2 ಸ್ಟಾರ್ಟ್ ಆಗುತ್ತೆ ಸರ್. ಈಗ ಮೊದಲೆಲ್ಲ ನೀವು ಸಾಕಷ್ಟು ಬೆಳೆದ್ರಲ್ಲ, ಪ್ರತಿ ಒಂದು 500 ಗಿಡ ಹಾಕಿದರೆ ಕಾಳು ಮೆಣಸಿನ ಗಿಡ, ಎಷ್ಟು ಇಳುವರಿ ಬರೋದು ನಿಮಗೆ? ಅದು ನಮಗೆ ಹಾಕಿದಾಗ 1 ಒಂದು 60 ಸಿಕ್ಕಿತ್ತು, ತಿರು ವರ್ಷ ಒಂದು 1.25 ಸಿಕ್ಕಿತ್ತು ಸರ್. ನೆಕ್ಸ್ಟ್ ವರ್ಷಕ್ಕೆ ಅಲ್ಲ ಒಂದು 5 ಇಳುವರಿ ಇತ್ತು. ಎಲ್ಲ ಮಳೆಗೆ ಎಲ್ಲ ಶೀತಕ್ಕೆ ಜಾಸ್ತಿಯಾಗಿ ಹೋಗ್ಬಿಡ್ತು ಸರ್. ಏನು ಅಷ್ಟೊಂದೇನು ಖರ್ಚು ಬರಲ್ಲಲ್ವಾ ಕಾಳು ಮೆಣಸು ಬೆಳಿಬೇಕು? ಸ್ಟಾರ್ಟಿಂಗ್ ಬರುತ್ತೆ ಸರ್ ಖರ್ಚು, ಅದಕ್ಕೆ ಬಳ್ಳಿ ಕಟ್ಟೋದು, ಔಷಧಿ ಸ್ಪ್ರೇ ಮಾಡೋದು, ಅದೆಲ್ಲ ಇದ್ದದ್ದೇ ಖರ್ಚು. ಕಾಳುಮೆಣಸಿಗೂ ಸಾಕಷ್ಟು ರೋಗ ರುಜಿನಗಳು ಬರ್ತಾವ? ಹೌದೌದು ಬರುತ್ತೆ ಸರ್. ಶೀಘ್ರ ಸ್ವರ್ಗ ರೋಗ ಬರುತ್ತೆ, ನಿಧಾನ ಸ್ವರ್ಗ ರೋಗ ಬರುತ್ತೆ, ಅದೆಲ್ಲ ಒಂದು ಸ್ವಲ್ಪ ಬೇಗ ನಾವು ಕಂಟ್ರೋಲ್ ಮಾಡ್ಕೋಬೇಕು ಸರ್ ಅದನ್ನ. ಇಲ್ಲ ಅಂದರೆ ಸ್ವಲ್ಪ ಅಲಕ್ಷ್ಯ ಮಾಡಿದರೆ ಪೂರ್ತಿ ಬಳ್ಳಿನೇ ಹೋಗುತ್ತೆ. ಈಗ ಕಾಳುಮೆಣಸಿಗೆ ಬಂದಂತಹ ರೋಗಗಳು ಅಂದರೆ ಈ ಒಂದು ಅಡಿಕೆ ಬೆಳೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಇಲ್ಲ, ಅದಕ್ಕೂ ಇದಕ್ಕೇನು ಸಂಬಂಧನೇ ಇಲ್ಲ ಸರ್. ಅಡಿಕೆಗೆ ಯಾವ ಕಾಳುಮೆಣಸಿಂದ ಯಾವುದು ಎಫೆಕ್ಟ್ ಏನೂ ಆಗಲ್ಲ, ಯಾವ ರೋಗನೂ ಅದಕ್ಕೆ ಬರಲ್ಲ ಸರ್. ಅದೇ ಬೆಳೆನೇ ಬೇರೆ ಆಗುತ್ತೆ, ಇದೇ ಬೆಳೆನೇ ಬೇರೆ. ಹೌದೌದು ಸರ್. ಸುವರ್ಣಗಡ್ಡೆ ಹಾಕಿದ್ವಿ ಅಂತ ಹೇಳಿದ್ರೆ ಅಂದರೆ ಇದನ್ನ ಯಾವ ದಾಯದಲ್ಲಿ ಹಾಕಿದ್ರೆ ಅಡಿಕೆ ತೋಟದ ಒಳಗಡೆ ಮಿಶ್ರ ಬೆಳೆಯಾಗಿ? ಈ 4 ಗಿಡದ ನಡುವೆ ಒಂದೊಂದು ಸುವರ್ಣಗಡ್ಡೆ ಹಾಕಿದ್ವಿ ಸರ್. ಅದು ಆ್ಯಕ್ಚುಲಿ ಖಾಲಿ ಹೊಲಕ್ಕೆ ಹಾಕ್ಬೇಕು ಅಂದರೆ 3 ದಾಯದಲ್ಲಿ ಹಾಕ್ಬೇಕು. ನಾವು ಅಡಿಕೆಯಲ್ಲಿ ಎಷ್ಟಾರ ಬರಲಿ ಅಂತೇಳಿ ಸೆಂಟರ್ನಲ್ಲಿ ಒಂದೊಂದು ಹಾಕಿದ್ವಿ ಸರ್. ಈಗ ಅಡಿಕೆ ಗಿಡದ್ದೆಲ್ಲ ನೆರಳಿರುತ್ತೆ ಅಂದರೆ ಈ ಒಂದು ಸುವರ್ಣಗಡ್ಡೆಯ ಬೆಳೆ ಚೆನ್ನಾಗಿ ಬರುತ್ತೆ? ಬರ್ಸತ್ತೆ, ನೆರಳು ಇದ್ರೂ ಬರುತ್ತೆ, ನೆರಳು ಇಲ್ಲದೆ ಇದ್ರೂ ಬರುತ್ತೆ, ಅದೇನು ತೊಂದರೆ ಏನಾಗಲ್ಲ ಸರ್. ಈಗ ಉತ್ತಮವಾಗಿ ಒಳ್ಳೆಯ ಇಳುವರಿಯನ್ನು ಪಡಿಬೇಕಂತಂದ್ರೆ ಈ ಒಂದು ಸುವರ್ಣಗಡ್ಡೆಯಲ್ಲಿ ಯಾವ ರೀತಿ ಕೃಷಿ ಮಾಡ್ಬೇಕಂತ ಹೇಳಿ? ಏಪ್ರಿಲ್ ಮೇ ತಿಂಗಳಲ್ಲಿ ಅದನ್ನ ನಾಟಿ ಮಾಡ್ಬೇಕು ಸರ್. ನೆಲ ಸ್ವಲ್ಪ ಮೆದು ಇರಬೇಕು, 1.5 ಗುಂಡಿ ತೆಗೆದು 1/2, ಆನಂತರ ಅದು ಸುವರ್ಣಗಡ್ಡೆ ಬೀಜನ ನಾಟಿ ಮಾಡಿ ಒಂದು ಅದು ಮೊಳಕೆ ಬಂದು ಸ್ವಲ್ಪ ದಿನ ಆದಮೇಲೆ ನಾವು ಗೊಬ್ಬರ ಕೊಡಬೇಕು. ಆಮೇಲೆ ಮತ್ತೆ ಸ್ವಲ್ಪ ಮಣ್ಣು ಏರಿಸ್ಬೇಕು, ಅದಕ್ಕೆ ತಿರುಗ 2-3 ನಾವು ಗೊಬ್ಬರ ಕೊಟ್ಟು 1-2 ಮಣ್ಣು ಏರಿಸಿದರೆ ಆಮೇಲೆ ಅದಕ್ಕೆ ಯಾವುದೂ ರೋಗ ಇಲ್ಲ, ಆರರಿಂದ ಏಳು ತಿಂಗಳಿಗೆ ಕಟಾವಿಗೆ ಬರುತ್ತೆ ಸರ್. ಈಗ ಬೀಜ ಅಂತಂದ್ರೆ ಸುವರ್ಣಗಡ್ಡೆ ಬೀಜ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ? ನಾವು ರಿಪ್ಪನ್ಪೇಟೆಯಿಂದ ತಂದಿದ್ವಿ ಸರ್. ಅದು 45 ರೂಪಾಯಿ ಒಂದು ಕೆ ಜಿ ಅಲ್ಲೇ ತಂದಿದ್ವಿ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಅದು ಬೇರೆ ಎಕ್ಸ್ಟ್ರಾ ಅದು ತಂದು ನಾಟಿ ಮಾಡಿದ್ವಿ. ಒಂದು ಕೆ ಜಿ 45 ರೂಪಾಯಿ ಅಂತ ಹೇಳಿದ್ರೆ ಒಂದು ಕೆ ಜಿಯಲ್ಲಿ ಎಷ್ಟು ಬೀಜ ಬರ್ತವೆ? ಒಂದು ಕೆ ಜಿ ಬರಲ್ಲ ಸರ್. ಅದೊಂದು ಗಡ್ಡೆ 3 ಕೆಜಿಯಿಂದ 8-9 ಕೆಜಿವರೆಗೂ ಬರುತ್ತೆ. ಆ ಒಂದು ಗಡ್ಡೆಯಲ್ಲಿ 3-5 ಬೀಜ ಬರುತ್ತೆ. ಈಗ ಹೆಚ್ಚಾಗಿ ನೀವು ಈಗ ಸುವರ್ಣಗಡ್ಡೆಗೆ ಆಗಿರ್ಬೋದು, ಕಾಳುಮೆಣಸಿಗೆ ಆಗಿರ್ಬೋದು, ಅಡಿಕೆಗೆ ಆಗಿರ್ಬೋದು, ಯಾವ ರೀತಿಯಾದಂಥ ಗೊಬ್ಬರಗಳನ್ನ ಕೊಟ್ಟು ಬೆಳೆಸ್ತಾ ಇದ್ದೀರಾ? ಕಾಂಪೋಸ್ಟ್ ಗೊಬ್ಬರನೂ ಕೊಡ್ತೀವಿ, ಕೆಮಿಕಲ್ ಗೊಬ್ಬರನೂ ಕೊಡ್ತೀವಿ ಸರ್. ಎರಡೂ ಮಿಕ್ಸ್ ಮಾಡ್ತೀವಿ. ಸಾವಯವದಲ್ಲೇ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ಬೆಳಿಬೋದು ಸರ್. ಅದು ನಮ್ಮ ನೀರಾವರಿ ಸೈಡ್ ಖರ್ಚು ಜಾಸ್ತಿ ಅಲ್ಲ, ಹಾಗಾಗಿ ನಾವು ಎರಡೂ ಮಿಕ್ಸ್ ಮಾಡ್ತಾ ಇದ್ದೀವಿ ಸರ್. ಈಗ ಸಾವಯವ ಕೃಷಿಯಲ್ಲೇ ಬೆಳೆದ್ರೆ ಸಾಕಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಬೋದು ಅಲ್ವಾ? ಮಾಡ್ಕೋಬೋದು, ಆದರೂ ಇಳುವರಿ ಕಡಿಮೆ ಬರುತ್ತೆ. ಅದರ ಆ ದೃಷ್ಟಿಯಿಂದ ಒಂದು ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಪ್ರೇಟ್ ಅದಕ್ಕಾಗಿನೇ ಒಂದು ಸ್ವಲ್ಪ ಮೀಸಲಿಟ್ಟು ಸಾವಯವದಲ್ಲಿ ಮಾಡೋಕ್ಕು ಅಂತ ಯೋಚನೆ ಮಾಡಿದ್ದೀವಿ ಸರ್. ಚಕ್ಕೆ ಇದನ್ನೇ ಎಷ್ಟು ಎಕರೆ ಒಳಗಡೆ ಬೆಳೀತಾ ಇದೆ? ಇದು ಒಂದು 40 ಗಿಡ ಹಾಕಿದ್ದೀವಿ ಸರ್. ಅದರಲ್ಲಿ ಒಂದು 10 ಗಿಡ ಮಳೆಗೆ ಹೋಗ್ಬಿಟ್ಟು, ಇನ್ನು ಉಳಿದ್ರಲ್ಲಿ ಒಂದು 15 ಗಿಡ ಫಸಲಿ ಬಂದಿದೆ. ಅದರಲ್ಲಿ ಒಂದು 5 ಕೆಜಿ ಮೊಗ್ಗು ಸಿಕ್ತು, ಚಕ್ಕೆ ತೆಗೆದಿಲ್ಲ ನಾವು. ಆಮೇಲೆ ಎಲೆನೂ ಅವ್ರದ್ದು ಮಾರಾಟ ಮಾಡಿಲ್ಲ, ಮೊಗ್ಗೊಂದು ಮಾತ್ರ ಇದೆ, ಇನ್ನೂ ಮಾರಾಟ ಮಾಡಿಲ್ಲ ಸರ್. ಈಗ ಮತ್ತೆ ಸುತ್ತಲೂ ತೆಂಗಿನ ಗಿಡ ಹಾಕಿದ್ವಿ ಅಂತ ಹೇಳಿದ್ರಲ್ವಾ? ಜಾಗ ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ತೆಂಗು ಹಾಕಿದ್ವಿ ಸರ್. ಒಂದು 40 ಇದೆ ಸರ್. ಈಗ 40 ತೆಂಗಿನ ಗಿಡದಲ್ಲಿ ಎಷ್ಟು ಆದಾಯ ಬರುತ್ತೆ? ಅದು ಕೆಲವನ್ನು ಸಣ್ಣವಾದವು, ಇನ್ನು ಫಸಲಿ ಬಂದಿಲ್ಲ ಸರ್. ಒಂದು 15 ಫಸಲಿ ಬಂದಿದ್ದಾವೆ. 15ರಿಂದ ಮನೆಗೆ ಉಪಯೋಗಿಸ್ಕೊಂಡು ವರ್ಷದಲ್ಲಿ ಒಂದು 40-50 ಸಾವಿರ ಆಗುತ್ತೆ ಸರ್. ಈಗ ತೆಂಗಿನಲ್ಲಿ ಅಂದರೆ ಯಾವುದೇ ರೋಗ ಇಲ್ಲ ನಿಮಗೆ? ಈಗ ನುಸಿಪಿಡೆ ರೋಗದ ಅವಳಿ ಜಾಸ್ತಿ ಇತ್ತು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಆ ರೋಗ ಕಡಿಮೆ ಸರ್. ಹರಿಹರ ತಾಲೂಕಿನಲ್ಲಿ ಜಾಸ್ತಿ ಇದೆ ರೋಗ. ತೆಂಗಿನ ಬೆಳೆಗೆ ಏನಾದರೂ ಈಗ ಗೊಬ್ಬರಗಳನ್ನ ಇದನ್ನೆಲ್ಲ ಕೊಡಬೇಕಾಗುತ್ತಾ ವರ್ಷದಲ್ಲಿ ಇಂತಿಷ್ಟು ಅಂತೇಳಿ? ಕೊಡಲೇಬೇಕಾಗುತ್ತೆ ಸರ್. ವರ್ಷದಲ್ಲಿ ಒಂದ್ಸರಿ ತಿಪ್ಪೆ ಗೊಬ್ಬರ, ಈ ಕೆಮಿಕಲ್ ಗೊಬ್ಬರನು ಹಾಕ್ಬೇಕು. ಈಗ ಅಡಿಕೆ ತೋಟದಲ್ಲಿ ಅಂದರೆ ತೆಂಗಿನ ಗರಿ ಬಿದ್ದಿರ್ತವೆ, ಅಡಿಕೆ ಗರಿ ಬಿದ್ದಿರ್ತವೆ, ಇವನ್ನೆಲ್ಲ ಅಲ್ಲೇ ಯಾವ ರೀತಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾರೆ? ಈ ಸ್ಲ್ಯಾಷರ್ ಅಂತೇಳಿ ಬರುತ್ತೆ, ಅದೆಲ್ಲ ಅಂತಂದರೆ ಬಾಂಡ್ಲಿ ಅಂತಾರೆ, ಅದು ಬರುತ್ತೆ, ಅದರಿಂದ ಹೊಡೆದು ನಾವು ಎಲ್ಲ ಪುಡಿ ಮಾಡ್ತೀವಿ ಸರ್. ಅಂದರೆ ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಸಾಕಷ್ಟು ಎರೆಹುಳುಗಳ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್. ಮೊದಲಿರೋದಕ್ಕಿಂತ ಇವನ್ನೆಲ್ಲ ಮಾಡೋಕ್ಕಿಂತ ಮೇಲೆ ಒಂದು 75% ಜಾಸ್ತಿ ಆಗಿದೆ ಸರ್. ಈಗ ಕೃಷಿ ಭೂಮಿಯಲ್ಲಿ ಎರೆಹುಳುಗಳ ಅಭಿವೃದ್ಧಿ ಆಗೋದ್ರಿಂದ ನಿಮ್ಮ ಕೃಷಿ ಭೂಮಿಗೆ ಏನೆಲ್ಲ ಒಂದು ಅನುಕೂಲ ಅಂತ ಹೇಳಿ? ಇದು ನೀರಿನ ಮಟ್ಟ ಆಳವಾಗಿ ಹೋಗುತ್ತೆ, ತೇವಾಂಶ ಹಿಡ್ಕೊಂಡಿರುತ್ತೆ, ನೀರು ಬಿಡೋದು ನಾವು ಲೇಟ್ ಮಾಡಿದರೂ ಸುಧಾರಿಸಿಕೊಳ್ಳುತ್ತೆ. ಆಮೇಲೆ ಭೂಮಿ ಲೂಸ್ ಆಗಿರುತ್ತೆ, ಅದು ಕಸ ಕಡ್ಡಿ ತಿನ್ನೋದು ಎಲ್ಲ ನಮಗೆ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಈಗೆಲ್ಲ ನೀವು ಎರೆಹುಳು ಸಾಕಾಣಿಕೆ ಮಾಡಿ ಎರೆಹುಳು ಗೊಬ್ಬರ ಇಂಥವೆಲ್ಲ ಕೊಡ್ಬೋದಲ್ಲ ನೀವು ಅಡಿಕೆ ತೋಟಕ್ಕೆ? ಮಾಡ್ಬೋದು ಸರ್, ಅದನ್ನು ಯೋಜನೆ ಮಾಡಿದ್ದೇವೆ, ಇನ್ನು ಮುಂದೆ ಮಾಡಬೇಕು ಅಂತ ಇದು ಮಾಡಿದ್ದೀವಿ ಸರ್. ಎರೆಹುಳು ತೊಟ್ಟಿ ಕಟ್ಟಿಸಿ ಅದನ್ನೆಲ್ಲ ಮಾಡಬೇಕು ಅಂತ ಇದೆ ಸರ್. ಒಂದು ಸ್ವಲ್ಪ ಮಟ್ಟಿಗೆ ಕರಿಬೇವಿನ ಗಿಡ ಹಾಕಿದ್ವಿ ಅಂತ ಹೇಳಿದ್ರೆ ಎಷ್ಟು ಹಾಕಿದ್ರೆ ಎಲ್ಲಿ ಹಾಕಿದ್ರೆ ಅವನ್ನೆಲ್ಲ ಅಡಿಕೆ ತೋಟದಲ್ಲಿ? ಅಡಿಕೆಯಲ್ಲೇ ಹಾಕಿದ್ವಿ ಸರ್. ಅದು ಇನ್ನೂ ಫಸಲಿ ಬಂದಿಲ್ಲ, ಆ ಟೈಮ್ನಾಗ ಹಾಕಿದ್ವಿ, ಒಂದು 1.5 ಎಕರೆ ಹಾಕಿದ್ವಿ. ಅದು ಅಡಿಕೆ ತೋಟ ಫಸಲಿ ಬಂದಮೇಲೆ ಅದನ್ನೆಲ್ಲ ತೆಗಿದ್ವಿ ಸರ್. ಯಾಕೆಲ್ಲ ತೆಗೆದ್ರೆ ಕರಿಬೇವಿನ ಸಸಿನ? ಯಾಕೆಂದರೆ ಅದನ್ನೆಲ್ಲ ಕೊಯ್ಬೇಕಲ್ಲ ಸರ್, 3 ತಿಂಗಳಿಗೆ ಒಂದ್ಸರಿ ಕಟಾವು ಮಾಡಬೇಕು. ಆ ಕೂಳೆ ಅಡಿಕೆ ಕೊಯ್ಯೋಕ್ಕರ ಖಾಲಿ ನಡ್ತಾವೆ ಅಂತಂದೇಳಿ ಅದನ್ನೆಲ್ಲ ರಿಮೂವ್ ಮಾಡಿದ್ವಿ. ಸ್ವಲ್ಪ ಸ್ವಲ್ಪ ನಿಮಗೆ ಆದಾಯನೂ ಬರ್ತಿತ್ತಲ್ಲ ಕರಿಬೇವಿನಲ್ಲಿ? ಬರ್ತಿತ್ತು, ಆದರೆ ಕೂಲರ್ ಗಿಲ್ಲರ್ ಖಾಲಿ ನಡ್ತು ಅಂತಂದರೆ ಮತ್ತು ಅವ್ರ ಖರ್ಚೆಲ್ಲ ನಾವೇ ನೋಡಬೇಕು, ಹಾಗಾಗಿ ನಾವು ತೆಗೆದ್ವಿ ಸರ್. ಎಲ್ಲೋ ಒಂದು ಸೈಡ್ ಹಾಕ್ಯಬೇಕಾಯ್ತು ನೀವು ಕರಿಬೇವಿನ ಗಿಡ ಬೌಂಡ್ರಿಗೆ? ಸೈಡ್ ಇದ್ದಿಲ್ಲ ಸರ್, ನಾವು ಹೊಲದಲ್ಲೇ ಹಾಕಿದ್ವಿ. ಈಗ ಅಡಿಕೆ ಅಂತಂದರೆ ಪ್ರತಿ ವರ್ಷ ಯಾವ ರೀತಿ ನೀವು ಮಾರಾಟ ಮಾಡ್ತೀರಾ? ತುಂಬ ವರ್ಷದಿಂದ ಮಾರಾಟ ಮಾಡ್ತಾ ಇದ್ವಿ. ಈಗ ನಾವು ಹಸಿ ಅಡಿಕೆನೇ ಜಾಸ್ತಿ ಕೊಡೋ ಸರ್. ಈಗ ಸ್ವತಃ ಬೇಯಿಸಿ ಮಾರಾಟ ಮಾಡಿದರೆ ಹೆಚ್ಚು ಲಾಭ ಅಂತ ಹೇಳ್ತಾರೆ ನಮ್ಮ ಕೃಷಿಕರು. ಲಾಭ ಇದೆ, ನಮಗೆ ಆಗಲ್ಲ ಸರ್ ಅದು ಮಾಡಲಿಕ್ಕೆ, ನಾವೆಲ್ಲ ಹಸಿ ಕಾಯಿನೇ ಕೊಡ್ತೀವಿ. ಕೃಷಿ ಕಾರ್ಮಿಕರು ನಿಮ್ಮಲ್ಲಿ ಜಾಸ್ತಿ ಸಿಗ್ತಾ ಇಲ್ಲ? ಕಡಿಮೆ ಸರ್. ಈಗ ಇಷ್ಟೊಂದು ಸಮಗ್ರ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ಇವಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದರೆ ಈ ನಿಟ್ಟಿನಲ್ಲಿ ಏನಾದರೂ ಹೈನುಗಾರಿಕೆ ಏನಾದರೂ ಮಾಡಿದ್ರೆ? ಮೊದಲೆಲ್ಲ ಇದ್ದು ಸರ್ ಮನೆಯಲ್ಲಿ, ನಾವು ಜಾಸ್ತಿ ಜನ ಇದ್ದ ಅಪ್ಪ ಅಮ್ಮ ಎಲ್ಲರೂ ಇದ್ದರು, ಎಲ್ಲ ನೋಡ್ಕೊಂತಿದ್ರು. ಈಗ ಅವರು ಎಲ್ಲ ಹೋದ್ಮೇಲೆ ಮತ್ತು ಮನೆಗೆ ಯಾರು ಇಲ್ಲದಂಗೆ ಆಯಿತು, ಹಂಗಾಗಿ ಎಲ್ಲ ತೆಗೆದುಬಿಟ್ಟಿದ್ದೇವೆ ಸರ್. ಈಗ ಅವತ್ತಿನ ಕಾಲದಲ್ಲಿ ಸಾಕಷ್ಟು ನಿಮಗೆ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇತ್ತು? ಹೌದು. ಮತ್ತು ಜೊತೆಗೆ ಕಬ್ಬು ಅಂತಂದರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರೆ? ಕಬ್ಬು ಒಂದು 2 ಎಕರೆ ಆಗಿದ್ದೇವೆ ಸರ್, ಈ ಕಟಾವು ಬಂದಿದೆ, ಅದು ಚೆನ್ನಾಗಿ ಬೆಳೆದಿದೆ. ಒಳ್ಳೆಯ ಒಂದು ಇಳುವರಿ ಬರಬೇಕಂದ್ರೆ ಕಬ್ಬನ್ನು ಯಾವ ರೀತಿ ಬೆಳೆಸ್ಬೇಕಂತ ಹೇಳ್ತೀರಿ? 4 ಕಡೆ ಸಾಲ್ ಮಾಡ್ಬೇಕು ಸರ್, 4 ಕಡೆ ಸಾಲ್ ಮಾಡಿ ಚೆನ್ನಾಗಿ ಕಲ್ಟಿವೇಷನ್ ಮಾಡಿ ಗೊಬ್ಬರ ಲಿಮಿಟೆಗೆ ಹಾಕ್ಬೇಕು ಸರ್, ಸಿಕ್ಕಾಬಟ್ಟೆ ಹಾಕ್ಬಾರ್ದು, ಕಳೆ ಕಸ ಆಗ್ದಂಗೆ ನೋಡ್ಕೋಬೇಕು ಸರ್. ಕಬ್ಬಿನ ಬೀಜ ಅಂತಂದ್ರೆ ಎಲ್ಲಿಂದ ತಂದು ನಾಟಿ ಮಾಡಿದ್ರಿ? ನಮ್ಮದೆ ಸ್ವಂತ ಇತ್ತು ಸರ್, ಸ್ವಂತ ಬೀಜನ ನಾವು ನಾಟಿ ಮಾಡ್ಕೊಂಡ್ವಿ. ಈಗ ಕಬ್ಬಿನಲ್ಲಿ ಬೀಜ ಆಯ್ಕೆ ಮಾಡ್ಕೊಳ್ಬೇಕಂತಂದ್ರೆ ಏನೆಲ್ಲ ಒಂದು ವಿಧಾನಗಳನ್ನ ಅನುಸರಿಸ್ಬೇಕು? ಅದರ ರೋಗ ಇಲ್ಲದನ್ನು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಬೀಜ ಕಟಾವು ಮಾಡಿದ್ಮೇಲೆ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಕೊಡಲೇಬೇಕು ಸರ್. ಅದಕ್ಕೆ ಏನು ಕೊಡ್ತೀರಾ ಕೆಮಿಕಲ್ ಟ್ರೀಟ್ಮೆಂಟ್? ನಾವು ಬಾವಿಸ್ಟಿನ್ನಲ್ಲಿ ಎದ್ದು ಇದು ಮಾಡ್ತೀವಿ ಸರ್ ಜಾಸ್ತಿ. ಈಗ ಗಂಜಲು ಸಗಣಿ ಇಂಥದ್ರಲ್ಲಿ ಜೀವಾಮೃತ ಇಂಥದ್ರಲ್ಲಿ ಎದ್ದಿ ಕೊಡಲ್ಲ ನೀವು? ಅದ್ ಕೊಡ್ಬೋ ಸರ್, ಅದ್ ನಾವು ಕೊಟ್ಟಿಲ್ಲ, ಇದ್ ಇದ್ರಾಗ ಜಾಸ್ತಿ ಕೊಟ್ಟಿರೋದು. ಈ ಕಬ್ಬು ನಾಟಿಗೆನ ಮುಂಚಿತವಾಗಿ ಭೂಮಿಯನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ಯಾವ ರೀತಿ ಫಲವತ್ತತೆ ಮಾಡ್ಬೇಕು ಅಂತ ಹೇಳ್ತೀವಿ? ನಾವು ಕಲ್ಟಿವೇಟರ್ ಹೊಡ್ಕೊಳ್ತೀವಿ, ಫ್ಲೋ ಹೊಡಿತೀವಿ, ಎಲ್ಲ ಹದವಾಗಿ ಮಾಡ್ಕೊಂಡು ಆನಂತರ ನಾವು ತಿಪ್ಪೆ ಗೊಬ್ಬರ ಇತ್ತು ಅಂತಂದ್ರೆ ಅದನ್ನೆಲ್ಲ ಎರಚಿ ನಾವು ಸಾಲ ಹೊಡಿತೀವಿ ಸರ್. ಆಮೇಲೆ ಈಗ ಒಂದು ಎಕರೆ ಒಳಗಡೆ ನಾವು ನಾಟಿ ಮಾಡ್ಬೇಕಂತಂದ್ರೆ ಎಷ್ಟು ಕಬ್ಬಿನ ಬೀಜಗಳು ಬೇಕಾಗ್ತವೆ? ಅದು ನಾಲ್ಕು ಕಡೆ ನಾಲ್ಕು ಕಡೆ ಸಾಲ ಆದರೆ 12-15 ಸಾವಿರ ಬೀಜ ಬೇಕಾಗುತ್ತೆ ಸರ್. ನಮ್ಮದು ನಾಲ್ಕು ಕಡೆ, ನಮ್ಮದು 13 ಸಾವಿರ ಬೀಜವಾಗಿದೆ ಒಂದು ಎಕರೆಗೆ. ಒಂದು ಕೋಲಿನಲ್ಲಿ ಎಷ್ಟು ತುಂಡು ಮಾಡ್ತೀರಾ ಕಬ್ಬಿನ ಬೀಜವಾಗಿ? ಬೀಜ ಅದು ಗಂಡಿನ ಮೇಲೆ ಹೋಗುತ್ತೆ ಸರ್, 3 ಗಂಡಿನ ಬೀಜ, 2 ಗಂಡಿನ ಬೀಜ, ಈ ಥರ ಇದಾಗುತ್ತೆ. 7-8 ತನಕ ಸಿಗುತ್ತೆ. ಈಗ 1 ಗಂಡಿಂದ 2 ಗಂಡಿಂದ ಬೀಜ ಮಾಡಿದ್ರೆ ನಿಮಗೆ ಜಾಸ್ತಿ ಬರ್ತಾವಲ್ಲ? 3 ಗಂಡಿಂದ ಜಾಸ್ತಿ ಎಲ್ಲರೂ ತಗೊಳ್ಳೋದು, 3 ಗಂಡಿನ ಬೀಜನ ಕೊಡೋದು ಕೊಟ್ಟರೆ. ಈಗ ನಾಟಿ ಮಾಡ್ಬೇಕಂತಂದ್ರೆ ಅಲ್ಲೆಲ್ಲ ಸಾಲ ಹೊಡೆದು ಅದರಲ್ಲಿ ನಾಟಿ ಮಾಡ್ತೀರ? ಹೌದೌದು ಸರ್, ಸಾಲ ಹೊಡೆದು ಆ ಸಾಲಲ್ಲಿ ನೀರು ಬಿಟ್ಟು ಆಮೇಲೆ ಬೀಜ ತುಳಿತೀವಿ ಸರ್. ಬೀಜ ತುಳಿತೀರಿ ಅಂದರೆ ಕಾಲಿನಿಂದ ತುಳಿಬೇಕಾಗುತ್ತೆ? ಕಾಲಿನಿಂದ ತುಳಿತೀವಿ, ನೆಲ ಮಿದು ಇತ್ತು ಅಂತಂದರೆ ಕೈಯಾಗ ಅದಂತೀವಿ ಸರ್. ಸ್ಟಡಿ ಆಳು ಹೋಗ್ಬೇಕು ಅದು ಕಬ್ಬಿನ ಒಂದು ತುಂಡು, ಅದು ಗಂಡೊಂದು ಸ್ವಲ್ಪ ಮುಣಿಗೆ ಮೇಲೆ ಸ್ವಲ್ಪ ಮಟ್ಟಿಗೆ ಕಂಡ್ರೆ ಸಾಕು ಸರ್, ಅದು ನಮಗೆ ಮೊಳಕೆ ಬಂದು ಇದಾಗುತ್ತೆ. ನಾಟಿಗೆ ಮಾಡ್ಬೇಕಾದ್ರೆ ಏನಾದರೂ ಗೊಬ್ಬರ ಸರ್ಕಾರಿ ಗೊಬ್ಬರ ಕೊಟ್ಟಿರ್ತೀರಿ? ಅವಾಗೇನು ಕೊಡಲ್ಲ, ನಾಟಿ ಮಾಡಿ ಮೊಳಕೆ ಬಂದಮೇಲೆ ನಾವು ಗೊಬ್ಬರ ಕೊಡ್ತೀವಿ. ಇನ್ನು ಕೆಲವರು ನಾಟಿ ಮಾಡೋಕ್ಕಾರನೇ ಕೊಡ್ತಾರೆ. ಈಗೆಲ್ಲ ನಾಟಿ ಮಾಡಿ ಮೇಲೆ ಚಿಗುರು ಅಂತಂದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಅದು? 15 ದಿನದಿಂದ ಮೊಳಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದು ಹೆಚ್ಚು ಕಡಿಮೆ 8-10 ದಿನದಿಂದ ಸ್ಟಾರ್ಟ್ ಆಗುತ್ತೆ, ನಮಗೆ ಕಾಣಲಿಕ್ಕೆ 15-20 ದಿನ ಬೇಕಾಗುತ್ತೆ ಸರ್. ಈಗೆಲ್ಲ ಚಿಗುರು ಬಂತಪ್ಪ ಅಂತಂದರೆ ಅವಾಗೆಲ್ಲ ಒಳಗೆ ಕಳೆಗಳ ಒಂದು ಆವಳಿ ಜಾಸ್ತಿ ಆಗುತ್ತೆ. ಈಗ ನೀರೆಲ್ಲ ಹಾಯಿಸಿರ್ತೀರಿ ನೀವು, ಅವಾಗ ಕಳೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಅದು ಆಳಚ್ಚಿ ಕಳೆ ತೆಗೆಸ್ತೀವಿ, ತೆಗೆಸಿ ಆ ನಂತರ ಗೊಬ್ಬರ ಹಾಕಿ ಉಳುಮೆ ಮಾಡ್ತೀವಿ ಸರ್. ಈಗೆಲ್ಲ ನೀವು ದಾಯಕ್ಕೆ ನಾಟಿ ಮಾಡಿರ್ತೀರಲ್ಲ ಕಬ್ಬನ್ನು, ಅಂದರೆ ಒಳಗೆಲ್ಲ ಬೇಸಾಯ ಕ್ರಮ ಮಾಡ್ಬೋದಲ್ಲ? ಮಾಡ್ಬೋದು, 4 ಕಡೆ ಒಳಗಡೆ ಗ್ಯಾಪ್ ಇರ್ತಲ್ಲ, ಅದರಲ್ಲಿ ನಾವು ಬೇಸಾಯ ಕ್ರಮ ಮಾಡ್ತೀವಿ. ಏನೇನು ಬೇಸಾಯ ಕ್ರಮ ಮಾಡ್ತೀರಾ? ರಂಟೆ ಹೊಡಿತೀವಿ, ಆನಂತರ ಕುಂಟೆ ಹೊಡಿತೀವಿ, ಅವೆರಡು ಬಿಟ್ಟರೆ ಬೇರೆ ಏನು, ಲಾಸ್ಟ್ ಒಂದು ಸ್ವಲ್ಪ ಮಣ್ಣೇರಿಸಿ ಕಬ್ಬಿಟ್ಬಿಡ್ತೀವಿ ಸರ್. ಲಾಸ್ಟ್ ಬೇಸಾಯ ಎಲ್ಲ ಕಬ್ಬಿನ ಬುಡಕ್ಕೆಲ್ಲ ಬೋದೇಳಬೇಕು, ಮಣ್ಣೇರಬೇಕು, ಮೊಳಕೆ ಇದು ಮತ್ತೆ ಟಿಲ್ಲರ್ಸ್ಗಳು ಬರಲಿಕ್ಕೆ. ಬೋದೇಳಿದ್ರೆ ಏನು ಅನುಕೂಲ? ಬೋದಿದ್ರೆ ಟಿಲ್ಲರ್ಸ್ಗಳು ಜಾಸ್ತಿ ಬರುತ್ತೆ, ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಕವಲುಗಳು ಬಂದರೆ ನಿಮಗೆ ಜಾಸ್ತಿ ಇಳುವರಿ ಬರುತ್ತೆ? ಹೌದೌದು ಸರ್. ಈಗೆಲ್ಲ ಮೇಲ್ಗೊಬ್ಬರವಾಗಿ ಏನೇನು ಕೊಡ್ತಾ ಇದ್ದೀರಾ? ಕಾಂಪ್ಲೆಕ್ಸ್, ಯೂರಿಯಾ, ಪೊಟ್ಯಾಶು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಿದ್ದೀವಿ ಸರ್. ಒಂದು ಬೆಳೆ ಕಬ್ಬು ಕಟಾವು ಮಾಡೋದಕ್ಕೆ ಯಾವ ಯಾವ ಹಂತದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ? ನಾವು ಕಬ್ಬು ನಾಟಿ ಮಾಡಿದ 60 ದಿನದಲ್ಲಿ ಕಾಂಪ್ಲೆಕ್ಸ್ ಕೊಡ್ತೀವಿ, ಆನಂತರ 120 ದಿನದಲ್ಲಿ ಯೂರಿಯಾ ಪೊಟ್ಯಾಶು ಕಾಂಪ್ಲೆಕ್ಸು ಮಿಕ್ಸ್ ಮಾಡಿ ಕೊಡ್ತೀವಿ, 3-4 ತಿಂಗಳ ಅನ್ನತಿಗೆ ಎಲ್ಲ ಗೊಬ್ಬರಗಳನ್ನ ಮುಗಿಸ್ತೀವಿ ಸರ್. ಈಗ ಜಿಂಕು, ಬೋರಾನು, ಜಿಪ್ಸಾಮು ಇವೆಲ್ಲ ಕೊಡಲ್ಲ? ಎಲ್ಲ ಕೊಡ್ತೀವಿ ಸರ್. ಒಂದ್ಸಲ ನೀವು ಗೊಬ್ಬರ ಕೊಟ್ಟರೆ ಅಂದರೆ ಇನ್ನೊಂದು ಗೊಬ್ಬರಕ್ಕೆ ಎಷ್ಟು ದಿನ ಅಂತರ ಮಾಡ್ತೀರ? 30-45 ದಿನ ಅಂತರ ಕೊಡ್ತೀವಿ ಸರ್. ಬಹುತೇಕ ಕಬ್ಬನ್ನು ಯಾವ ಒಂದು ಮಳೆ ಅಥವಾ ಯಾವ ತಿಂಗಳಲ್ಲಿ ನಾಟಿ ಮಾಡಿದರೆ ನಾವು ಉತ್ತಮವಾದ ಒಂದು ಇಳುವರಿ ಪಡಿಬೋದು ಅಂತ ಹೇಳಿ? ಜೂನ್ ಜುಲೈನಲ್ಲಿ ನಾಟಿ ಮಾಡಿದರೆ ಆಗಸ್ಟ್ ಎಂಡಿನವರೆಗೂ ನಾಟಿ ಮಾಡಿದರೆ ಉತ್ತಮವಾದ ಇಳುವರಿ ಬರುತ್ತೆ, ಆನಂತರ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ನಾವು ಅವಾಗ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಟ್ಟರೆ ಅದೇ ಇಳುವರಿನ ತಗೋಬೋದು. ಈಗ ಕಬ್ಬು ಕಟಾವು ಅಂತಂದರೆ ನಾಟಿ ಮಾಡಿ 1 ವರ್ಷ ಬೇಕಾಗುತ್ತೆ ಬರೋಕ್ಕೆ? ಇಲ್ಲಿ ಶುಗರ್ ಫ್ಯಾಕ್ಟ್ರಿಯವರು ನಮಗೆ ಪರ್ಮಿಟ್ ಯಾವಾಗ ಕೊಡ್ತಾರೋ ಅದು ಒಂದ್ಸರಿ 15 ತಿಂಗಳಾಗುತ್ತೆ, 18 ತಿಂಗಳಾಗ್ಬೋದು. ಅವರು ಪರ್ಮಿಟ್ ಕೊಟ್ಟಮೇಲೆ ನಾವು ಕಟಾವು ಮಾಡಬೇಕು. ಈಗ 15 ತಿಂಗಳಿಗೆ ಬರೋಂಥ ಕಬ್ಬು 15 ತಿಂಗಳಿಗೆ ಬಂದಾಗ 18 ತಿಂಗಳಿಗೆ ಪರ್ಮಿಟ್ ಕೊಟ್ಟಾಗ ನೀವು ಅಲ್ಲೇ ತನಕ 3 ತಿಂಗಳು ಹೊಲದಲ್ಲೇ ಬಿಟ್ಟರೆ ಅಂದರೆ ಇಳುವರಿ ಅಂದರೆ ಏನಾದರೂ ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ ಸರ್, ಯಾಕೆಂದರೆ ಅದೆಲ್ಲ ತೂಕ ಕಡಿಮೆ ಆಗುತ್ತೆ ಅದರಲ್ಲಿ, ಹಾಗಾಗಿ ನಮಗೆ ಇಳುವರಿ ಕಡಿಮೆ ಆಗುತ್ತೆ. ನೀವೆಲ್ಲ ಫ್ಯಾಕ್ಟ್ರಿಗಳ ಮೇಲೆ ಅವಲಂಬಿತರಾಗದೆ ಅಂದರೆ ನೀವೇ ಕಬ್ಬಿನ ಒಂದು ಮೊದಲ ಬೆಲ್ಲ ತಯಾರು ಮಾಡ್ತಿದ್ರು, ಕಬ್ಬಿಂದು ಎಲ್ಲ ಗಾಣ ಓಡಿ ಸಾವಯವ ಬೆಲ್ಲ ಅಂತ ಮಾಡ್ತಾ ಇದ್ದಾರೆ ಕೆಲವರು ಕೃಷಿಕರು, ಅಂದರೆ ಆ ರೀತಿ ನೀವು ಸಾವಯವ ಬೆಲ್ಲ ನಿಮ್ಮ ಒಂದು ಬೆಳೆದಂಥ ಕಬ್ಬಿನಲ್ಲೇ ಮಾಡಿದರೆ ಸಾಕಷ್ಟು ನೀವು ಆದಾಯ ಕಾಣ್ಬೋದಲ್ಲ? ಈಗ ಅದನ್ನೆಲ್ಲ ಮಾಡಬೇಕು ಅಂದರೆ ಎಲ್ಲ ಲೇಬರ್ ಪ್ರಾಬ್ಲಮ್ ಆಗುತ್ತೆ ಸರ್. ಆಮೇಲೆ ಸಾವಯವ ಬೆಲ್ಲ ಮಾಡಬೇಕು ಅಂತಂದರೆ ಈಗ ಮಾಡ್ತಾ ಇರೋದು ನನಗೇನಾದ್ರು ನಂಬಿಕೆ ಅಲ್ಲ, ಸಾವಯವ ಬೆಲ್ಲ ಅನ್ಸೋದಿಲ್ಲ ನಮಗೆ. ಯಾಕೆಂದರೆ ಇವರು ಬೆಲ್ಲ ಮಾಡುವಾಗ ಮಾತ್ರ ಏನು ಕೆಮಿಕಲ್ ಹಾಕಲ್ಲ, ಆದರೆ ಕಬ್ಬು ಬೆಳೆದ್ರದೆಲ್ಲ ಕೆಮಿಕಲ್ನಿಂದನೇ, ಅದು ಪೂರ್ತಿ ಕಬ್ಬಿನಿಂದನೂ ಬರ್ಬೇಕು ಅದು ಸಾವಯವ, ಅದು ನಿಜವಾದ ಸಾವಯವ. ಜಮೀನಲ್ಲಿನೂ ಯಾವುದೇ ರಾಸಾಯನಿಕ ಬಳಸಬಾರ್ದು. ಹೌದೌದೌದು ಸರ್. ಈಗ ಆ ಥರ ಸಾವಯವ ಕೃಷಿಯಲ್ಲಿ ಬೆಳೆದು ಸಾವಯವ ಬೆಲ್ಲ ಮಾಡೋಕ್ಕಾಗಲಿದ್ರು ನೀವು ರಾಸಾಯನಿಕ ಕೃಷಿ ಮಾಡಿದ್ರು ಈಗ ಬೆಲ್ಲ ತಯಾರು ಮಾಡ್ಬೋದಲ್ಲ? ಬೆಲ್ಲ ಅದೇ ಲೇಬರ್ ಪ್ರಾಬ್ಲಮ್ ಆಗುತ್ತೆ ಸರ್. ಆಮೇಲೆ ಮತ್ತೆಲ್ಲ ಮಿಷಿನರಿ ಮಾಡಬೇಕು, ಖರ್ಚು ಜಾಸ್ತಿ, ಆಮೇಲೆ ನಮ್ಮ ಕಬ್ಬಿನ ಜೊತೆ ಬೇರೆಯವ್ರ ಕಬ್ಬನ್ನೂ ತರಬೇಕು, ಇದೊಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ ಸರ್. ಈಗ ಹತ್ತಿರದ ಒಂದು ಕಬ್ಬಿನ ಫ್ಯಾಕ್ಟ್ರಿ ಅಂದರೆ ಎಲ್ಲಿ ಬರುತ್ತೆ ನಿಮಗೆ? ನಮ್ಮೂರಲ್ಲೇ ಇದೆ ಸರ್ ಶುಗರ್ ಫ್ಯಾಕ್ಟ್ರಿ. ಹೌದು ಸರ್. ಈಗೆಲ್ಲ ನಿಮಗೆ ಪರ್ಮೆಂಟ್ ಕೊಟ್ಟಾಗ, ಪರ್ಮೆಂಟ್ ಸಿಕ್ಕಾಗ ಈಗೆಲ್ಲ ಕಬ್ಬನ್ನು ಕಡಿಬೇಕಾಗುತ್ತೆ, 1 ಎಕರೆ ಕಬ್ಬು ಕಡಿಬೇಕಂತಂದ್ರೆ ಎಷ್ಟು ಜನ ಬೇಕಾಗ್ತಾರೆ ಕೂಲಿ ಕಾರ್ಮಿಕರು? 1 ಎಕರೆಗೆ ಕಡಿಮೆ ಅಂತಂದ್ರೆ ಒಂದು 10 ಜನ ಅಂತೂ ಬೇಕೇ ಬೇಕು ಸರ್. 10 ಜನ ಕೂಲಿಯರ್ ಇದ್ದರೆ ಒಂದು 12 ದಿನ ಹಿಡಿಯುತ್ತೆ ಅದು. ಈಗೆಲ್ಲ ಕಬ್ಬು ಕಟಾವು ಮಾಡಿ ಅದನ್ನೆಲ್ಲ ಸೀಡ್ ಕಟ್ಟಬೇಕಾಗುತ್ತೆ, ಪೆಂಡೆ ಅಂತಾರೆ, ಪೆಂಡೆ ಕಟ್ಟಿ ಗಾಡಿಗೆ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತಾವೆ ಅವರಿಗೆ, ಕಟಾವು ಮಾಡಿ ಸೀದಾ ಶುಗರ್ ಫ್ಯಾಕ್ಟ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರದೇ. ಒಂದು ಎಕರೆ ಅಂತಂದ್ರೆ ಎಷ್ಟು ಒಪ್ಪಂದ ಕೊಡ್ತಾರೆ? ಒಂದು ಎಕರೆ ಎಲ್ಲ ಕಟಾವು ಮಾಡಿ ಒಂದು ಟನ್ನಿಗೆ ಇಷ್ಟು ಅಂತಂದೇಳಿ ನಾವು ಅವರು ಕಬ್ಬು ನೋಡ್ಕೊಂಡು ಮಾತಾಡ್ಕೊಂತಾರೆ. ಅದ್ರ ಪ್ರಕಾರ ನಾವು ಲಾಸ್ಟಿಗೆ ಎಷ್ಟು ಟನ್ ಆಗಿರ್ತದೆ ಅದ್ರ ಮೇಲೆ ಲೆಕ್ಕ ಮಾಡಿ ನಾವು ದುಡ್ಡು ಕೊಡ್ತೀವಿ. ಒಂದು ಎಕರೆ ಕಬ್ಬು ಬೆಳೆಯಕ್ಕಂತಂದ್ರೆ ಎಷ್ಟು ಖರ್ಚು ಬರುತ್ತೆ? ಅದರಲ್ಲಿ ನಿಮಗೆ ಖರ್ಚು ತೆಗೆದು ಎಷ್ಟು ಲಾಭ ಬರುತ್ತೆ? ಕಬ್ಬು ಕಟಾವಿಂದು ಎಲ್ಲ ಸೇರಿದೆ ಹೆಚ್ಚು ಕಡಿಮೆ ಒಂದು ಅಂದಾಜು 100,000-20,000 ತನಕ ಖರ್ಚು ಬರುತ್ತೆ. ನಮಗೆ 60 ಟನ್ ಕಬ್ಬು ಬೆಳೆದ್ರೆ 1.5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಸಿಗುತ್ತೆ. ಅದರಲ್ಲಿ ಖರ್ಚು ತೆಗೆದ್ರೆ ಒಂದು ಎಕರೆಗೆ 25,000-30,000 ರೂಪಾಯಿ ಉಳಿಯುತ್ತೆ. ಅಷ್ಟೊಂದೇನು ಲಾಭದಾಯಕ ಬೆಳೆ ಆಗಲ್ಲ. ಇಲ್ಲ ಇಲ್ಲ, ಇಳುವರಿ ಬರದೇ ಇದ್ದರೆ ಅಲ್ಲೇದಲ್ಲಿಗೆ ಆಗುತ್ತೆ ಸರ್. ಈಗ ರೇಟ್ ಅಂತಂದ್ರೆ ಏನು ರೇಟ್ ಸಿಗುತ್ತೆ ನಿಮಗೆ? ರೇಟು ಲಾಸ್ಟ್ ಇಯರ್ ನಮಗೆ 2,750 ಕೊಟ್ಟರು. ಮುಂದೇನಾದರೂ ಜಾಸ್ತಿ ಮಾಡ್ತಾರೋ ನೋಡ್ಬೇಕು ಸರ್. ಈಗ ಏನು ರೇಟ್ ಸಿಕ್ಕರೆ ನಿಮಗೆ ಒಳ್ಳೆಯ ಲಾಭದಾಯಕ ಬೆಳೆ ಆಗುತ್ತಿದ್ದು? ಕಬ್ಬಿಗೆ ಅಟ್ಲೀಸ್ಟ್ 3,500 ಕೊಡಲೇಬೇಕು ಸರ್. ಆ ರೇಟ್ನಲ್ಲಿ ಕೊಟ್ಟರೆ ರೈತರಿಗೆ ಏನಾದರೂ ಒಂದು ಅಟ್ಲೀಸ್ಟ್ ಎಕರೆ ಒಂದು 50,000 ಉಳಿಯಂಗೆ ಆಗಬೇಕು, ಜೊತೆಗೆ ಇಳುವರಿನೂ ಬರಬೇಕು. ಹೌದು ಹೌದು. ಒಟ್ಟಾರೆ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರಲ್ಲಿ ಏನು ಅನಿಸುತ್ತೆ ನಿಮಗೆ ಕೃಷಿ ಬದುಕು? ಉತ್ತಮ ಸರ್. ಒಂದು ಬೆಳೆಯಲ್ಲಿ ನಮಗೆ ಕೈ ಕೊಟ್ಟರು ಇನ್ನೊಂದು ಬೆಳೆಯಲ್ಲಿ ನಮ್ಮನ್ನು ಕೈ ಹಿಡಿಯುತ್ತೆ. ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ್ವಿ, ಅದರಲ್ಲಿ ನಾವು ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ, ಇದರಲ್ಲೇ ಒಂದು ಸಾಧನೆ ಮಾಡಿದ್ವಿ ಅಂದ್ಕೊಂಡಿದ್ರೆ ಈಗ? ಹ್ಞೂ ಸರ್. ಜಮೀನಿನಲ್ಲೇ ನಾವು ದುಡಿಮೆ ಮಾಡಿ ಬೇರೆ ಬೇರೆ ಹೊಸ ಹೊಸ ಬೆಳೆಗಳನ್ನೆಲ್ಲ ಬೆಳೀಬೇಕು, 4 ಜನಕ್ಕೆ ಮಾದರಿಯಾಗಿ ಬೆಳೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಸರ್. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕೃಷಿ ಕೆಲಸ ಮಾಡೋಂಥವ್ರು? ಕೃಷಿ ಕೆಲಸ ಮಾಡೋಂಥವ್ರು ನಮ್ಮ ಮಗ, ನಮ್ಮ ಮನೆಯವರು, ನಾನು ಸರ್. ನಿಮ್ಮ ಮಗನೇನು ವಿದ್ಯಾಭ್ಯಾಸ ಕಳಿಸಲಿಲ್ಲ ನೀವು? ಅವನು SSLC ಫೇಲ್ ಆಯಿತು, ಅವನು ತಿರು ಕಟ್ಗಳೆಲ್ಲ ಬಿಟ್ಟ, ನಮ್ಮ ಜೊತೆಗೆ ಈಗ ಬಂದಾನೀಗ. ಈಗ ಸಾಕಷ್ಟು ಜಮೀನಿದೆ, ಕೃಷಿಯಲ್ಲೇ ಇರಲಿ ಅಂತ ನಿಮ್ಮ ಮನಸ್ಸಿಗೆ? ಹೌದೌದು ಸರ್. ಒಳ್ಳೆಯದು ಚಂದ್ರಶೇಖರಪ್ಪ ಅವರೇ, ಇಲ್ಲ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಕುಕ್ಕವಾಡ ಗ್ರಾಮದ ಕೃಷಿಕ KT ಚಂದ್ರಶೇಖರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ರೈತ ಬಾಂಧವರೇ, ಗಮನಿಸಿ, ಇದೊಂದು ಪ್ರಕಟಣೆ. PM ಕಿಸಾನ್ ಯೋಜನೆಯಡಿ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಆರ್ಥಿಕ ನೆರವು ಪಡೆಯಲು EKYC ಮಾಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಇದಕ್ಕೆ 31 ಆಗಸ್ಟ್ 2022 ಕೊನೆಯ ದಿನಾಂಕವಾಗಿರುತ್ತದೆ. ಆದ ಕಾರಣ ಪ್ರತಿ ಫಲಾನುಭವಿ ರೈತರು EKYC ತಪ್ಪದೇ ಕೊನೆಯ ದಿನಾಂಕದೊಳಗಾಗಿ ಮಾಡಿಸುವುದು ಅವಶ್ಯಕವಾಗಿರುತ್ತದೆ. ಪಿಎಂ ಕಿಸಾನ್ ಫಲಾನುಭವಿಗಳು PMKisan.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಆಧಾರ್ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ನಮೂದಿಸಿ ಉಚಿತವಾಗಿ EKYC ಮಾಡಬಹುದಾಗಿದ್ದು, ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಜೋಡಣೆಯಾಗದ ರೈತರು ಅಥವಾ OTP ಸೃಜನೆಯಾಗದ ರೈತರು ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ 1 ಸೇವಾ ಕೇಂದ್ರದ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಆಧಾರದ ಮೇಲೆ EKYC ಮಾಡಲು ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನು ಇದೀಗ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಚಿಕ್ಕ ಬೆರಳೋನೆ ಜಂಗಮ ಚಿನ್ನಾದುಂಗ ಅದ್ನೆಲ್ಲಿ ಕಾಯಿ ಜನಪದ ಗೀತೆಯನ್ನು ಕೇಳಿದ್ರಿ. ಕೇಳಿದ್ರೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಧಾರಣೆಯ ವರದಿ. ಮೊದಲಿಗೆ ಕೊಟ್ಟೂರು ಉತ್ಪನ್ನ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಹತ್ತಿ ಕನಿಷ್ಠ 4,464, ಗರಿಷ್ಠ 11,316, ಹೆಸರುಕಾಳು 4,011, ಗರಿಷ್ಠ 5,501, ಜೋಳ ಹೈಬ್ರಿಡ್ ಜೋಳ 2,305, ಗರಿಷ್ಠ 2,305, ರಾಗಿ ಹೈಬ್ರಿಡ್ 1,731, ಗರಿಷ್ಠ 2,071. ಇನ್ನು ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಧಾರಣೆ ವರದಿ. ಹೆಸರುಕಾಳು ಮಧ್ಯಮ ಕ್ವಿಂಟಾಲ್ಗೆ 6,710, ಗರಿಷ್ಠ 6,710, ನೆಲಗಡಲೆ ನಾಟಿ ಕ್ವಿಂಟಲ್ಗೆ 3,069, 7,529, ಮೆಕ್ಕೆಜೋಳ ಸ್ಥಳೀಯ 2,406, 2,609, ಸೂರ್ಯಕಾಂತಿ ಸ್ಥಳೀಯ 5,999, 6,401. ಇನ್ನು ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಧಾರಣೆ ವರದಿ. ನೆಲಗಡಲೆ ಶೇಂಗಾ ಗೆಜ್ಜೆ ಕನಿಷ್ಠ 4,519, 7,341, ಗರಿಷ್ಠ ಸೂರ್ಯಕಾಂತಿ ಸೂರ್ಯಪಾನ 5,900, 6,504. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆ ವರದಿ. ಸೇಬು 5,000, 6,000, ತೆಂಗಿನಕಾಯಿ 8,000, 12,000, ಕರ್ಬೂಜ 1,000, 1,500, ಮೋಸಂಬಿ 3,000-3,500, ಈರುಳ್ಳಿ 500-1,650, ಪಪ್ಪಾಯಿ 1,000-2,000, ಅನಾನಸ್ 1,200-1,800, ದಾಳಿಂಬೆ 2,000-3,000, ಕಲ್ಲಂಗಡಿ 1,000-1,500. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಸಜ್ಜೆ ಹೈಬ್ರಿಡ್ 2,221, ಗರಿಷ್ಠ 2,761, ನೆಲಗಡಲೆ ಶೇಂಗಾ 3,050, 7,490.